ಏಕಾದಶಿ ಆಚರಣೆ, ನಾಳೆ ಲಕ್ಷ್ಮೀ ಪೂಜೆಗೆ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ, ನಂತರ ತೊಗರಿ ತಿರುಗಾಟ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೊಗರಿ ಸಮೀಕ್ಷೆ ಕುರಿತು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞರಾದ ಡಾ ರಾಚಪ್ಪ ಹಾವೇರಿ ಅವರಿಂದ ಮಾಹಿತಿ ಕೇಳುವಿರಿ. ಕೇಳ್ರಪ್ಪೋ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಈಗ ನಿತ್ಯ ಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್, ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 85%. ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ 90%. ವಿಜಯಪುರ, ಯಾದಗಿರಿ ಈ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತೊಗರಿ ತಿರುಗಾಟ. ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ಎಲ್ಲ ರೈತ ಬಾಂಧವರಿಗೆ, ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಆಸಕ್ತ ಕೇಳುಗ ಮಿತ್ರರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೆ, ಈಗೇನು ನಮ್ಮ ಕೃಷಿ ರಂಗದೊಳಗ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ, ಅವುಗಳ ಜೊತೆಗೆ ಈಗ ಇನ್ನೊಂದು ಕಾರ್ಯಕ್ರಮವನ್ನ ನಾವು ತಮಗಾಗಿ ಪ್ರಸ್ತುತ ಮಾಡ್ತಾ ಇದ್ವಿ. ಹಿಂದಿನ ವರ್ಷಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದಿದ್ವಿ. ಈ ವರ್ಷ ಈ ಸೀಸನ್ ಒಳಗ ಇನ್ನು ಶುರುವಾಗಿರಲಿಲ್ಲ. ಇನ್ನ ಇವತ್ತಿನಿಂದ ನಾವು ಪ್ರತಿ ವಾರ ಈ ಕಾರ್ಯಕ್ರಮವನ್ನ ತಮ್ಮ ಸಲುವಾಗಿ ತರ್ತಾ ಇದ್ದೀವಿ. ವಿಶೇಷವಾಗಿ ತೊಗರಿ ಬೆಳೆಗಾರರಿಗೆ ಸಂಬಂಧಪಟ್ಟಂತಹ ಈ ಕಾರ್ಯಕ್ರಮ ತಮಗ ಬಹಳಷ್ಟು ಅನುಕೂಲ ಒದಗಿಸಿಕೊಡಬಹುದು. ಹೆಜ್ಜೆ ಹೆಜ್ಜೆಗೂ ತೊಗರಿಯನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮ. ಸ್ವಲ್ಪ ತಾವು ಊಹೆ ಮಾಡಿದ್ರ ಈ ಕಾರ್ಯಕ್ರಮ ಯಾವುದು ಅಂತ ಹೇಳಿ ತಮಗ ಗೊತ್ತಾಗ್ತದ. ಆದ್ಮೇಲೆ ಪ್ರತಿ ವರ್ಷ ನಾವು ತೊಗರಿ ತಿರುಗಾಟ ಅನ್ನುವಂತಹ ಕಾರ್ಯಕ್ರಮ ತಮ್ಮ ಸಲುವಾಗಿ ಮಾಡ್ತಾ ಇದ್ದೀವಿ, ಅದನ್ನ ನೆನಪಿಸಿಕೊಳ್ಳ್ರಿ. ಈ ತೊಗರಿ ತಿರುಗಾಟ ಅನ್ನುವಂತಹದ್ದು ಸಮೀಕ್ಷೆ ಆಧಾರಿತ ಕಾರ್ಯಕ್ರಮ. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸೇರಿ ತಂಡದೊಳಗೆ ಜಿಲ್ಲೆಯ ಎಲ್ಲಾ ಕಡೆ ತಿರುಗಾಡಿ ಬೆಳೆಯ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ. ಪ್ರತಿ ತಾಲೂಕಿನೊಳಗೂ ಈ ಸಮೀಕ್ಷಾ ತಂಡಗಳು ಹೋಗ್ತಾವ, ಅಲ್ಲಿ ಬೆಳೆಯ ಸಮೀಕ್ಷೆ ಮಾಡ್ತಾವ. ಬೆಳೆ ಒಳಗ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಅದ, ಕೀಟಗಳದಾವ, ರೋಗಗಳದಾವ, ಅಥವಾ ಬೇರೆ ಯಾವುದೋ ಸಮಸ್ಯೆ ಇದನೋ, ಇಂತಹ ಎಲ್ಲ ಸಮೀಕ್ಷೆಗಳನ್ನ ಮಾಡಿ ಕಾಲಕಾಲಕ್ಕೆ ಅಂದ್ರ ಪ್ರತಿ ವಾರನೂ ಈ ಸಮೀಕ್ಷೆ ನಡೆಯುವಂತದ್ದು. ನಮ್ಮ ರೈತರು ಏನು ಮಾಡಬೇಕು ಈ ಸಂದರ್ಭದೊಳಗ ಅನ್ನೋದ್ರ ಬಗ್ಗೆ ತಮಗ ಮಾಹಿತಿ ನೀಡ್ತಾ ಇದ್ದಾರೆ. ಇದರ ಉಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿ ವಾರ ಈ ತಂಡಗಳು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿಯಾಗಿ ಅಲ್ಲಿ ಕಂಡುಕೊಂಡಂತಹ ಏನು ಸತ್ಯಗಳದಾವ ಅವುಗಳನ್ನ ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ, ಮತ್ತು ಪರಿಹಾರಗಳನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಇದು ತಮಗೆ ಬಹಳ ಅನುಕೂಲ ಒದಗಿಸಬಹುದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದೊಳಗ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜಪ್ಪ ಹಾವೇರಿಯವರು ಸಮೀಕ್ಷೆ ಮಾಡಿ ಆ ನಂತರ ಅದನ್ನ ವಿಶ್ಲೇಷಣೆ ಮಾಡಿ ತಮ್ಮ ಮುಂದೆ ತಮ್ಮ ಅನುಭವಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಡಾಕ್ಟರ್ ರಾಜಪ್ಪ ಹಾವೇರಿಯವರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ, ಮತ್ತೆ ಆ ನಂತರ ಅವರು ಹೇಳುವಂತಹ ಕ್ರಮಗಳೇನದಾವ ಅವುಗಳನ್ನ ತಮ್ಮ ಕೃಷಿ ಒಳಗ ಅಳವಡಿಸಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಇಲ್ಲಿ ಒಂದು ಸಂಕ್ಷಿಪ್ತವಾದ ವರದಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪ ವರದಿ ಅಂದ್ರೆ, ಈ ಗುಲ್ಬರ್ಗಾ ಜಿಲ್ಲೆಯಾದ್ಯಂತ ತೊಗರಿ ಮತ್ತು ಇತರ ಬೆಳೆಗಳಿಗೆ ಬರುವ ಕೀಟ ಹಾಗೂ ರೋಗಗಳ ಕುರಿತು ಒಂದು ಕ್ಷಿಪ್ರ ಸಂಚಾರ ಸಮೀಕ್ಷೆ ಅನ್ನುವಂಥದ್ದನ್ನ ಕೈಗೊಳ್ಳುತ್ತೀವಿ. ಇದನ್ನ ಯಾರ್ಯಾರು ಕೈಗೊಳ್ಳುತ್ತೀವಿ, ಯಾವತ್ ಕೈಗೊಳ್ಳುತ್ತೀವಿ, ಯಾಕೆ ಕೈಗೊಳ್ಳುತ್ತೀವಿ ಅನ್ನೋದನ್ನು ತಮಗೆ ತಿಳಿಸ್ತೀನಿ. ಪ್ರತಿ ಮಂಗಳವಾರ ದಿವಸ ಮುಂಜಾನೆ 9 ಗಂಟೆಯಿಂದ ವಿವಿಧ ಮಾರ್ಗಗಳಾಗಿ 7 ಮಾರ್ಗಗಳಾಗಿ ನಮ್ಮ ಒಂದು ಕ್ಷಿಪ್ರ ಸಂಚಾರ ಇದರಲ್ಲಿರ್ತಕ್ಕಂಥ ಸದಸ್ಯರು ಹೋಗ್ತೀವಿ. ಈ ಸದಸ್ಯರು ಯಾರ್ಯಾರು ಇರ್ತಾರೆ, ಈ ಕ್ಷಿಪ್ರ ಸಂಚಾರವನ್ನ ಯಾರು ಕಾಯ್ಕೊಳ್ತಿದ್ದೀವಿ ಅಂತಂದ್ರೆ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರ್ತಕ್ಕಂಥ ಕೃಷಿ ವಲಯ ಕೃಷಿ ಶೋಧನಾ ಕೇಂದ್ರದ ಕಲಬುರಗಿಯ ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ 1 ಮತ್ತು 2 ವಿಜ್ಞಾನಿಗಳು ಭಾಗವಹಿಸ್ತಾರೆ. ಇದರ ಜೊತೆಗೆ ಪ್ರತಿ ಒಂದು ತಾಲೂಕಿನ ವಿವಿಧ ಕೃಷಿ ಇಲಾಖೆ ಅಧಿಕಾರಿಗಳು, ಅಲ್ಲಿ ಒಂದು ಸಹಾಯಕ ಕೃಷಿ ನಿರ್ದೇಶಕರಾಗಿರ್ಬೋದು, ಸಹ ಕೃಷಿ ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ತಮ್ಮ ಒಂದು ವ್ಯಾಪ್ತಿಗೆ ಸಂಬಂಧಿಸಿದ ಒಂದು ಏನ್ ಮಾರ್ಗದಲ್ಲಿ ಬರ್ತಕ್ಕಂತ ವಿವಿಧ ವಲಗಳ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾರೆ. ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮ 7 ಮಾರ್ಗಗಳಲ್ಲಿ ಅಂದ್ರೆ ಎಲ್ಲಾ ತಾಲೂಕುಗಳನ್ನ, ಗುಲ್ಬರ್ಗಾ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳನ್ನ ಮತ್ತು ಅಲ್ಲಲ್ಲಿ ಇರ್ತಕ್ಕಂತ ಮುಖ್ಯವಾಗಿ ಬೆಳೆತಕ್ಕಂತ ಬೆಳೆಗಳನ್ನ, ತೊಗರಿಗಷ್ಟೇ ನಾವು ಈ ಒಂದು ಸಮೀಕ್ಷೆಯನ್ನ ನಿಗದಿಪಡಿಸಿಲ್ಲ, ಇದರ ಜೊತೆಗೆ ಇತರ ಬೆಳೆಗಳಿಗೂ ಬರ್ತಕ್ಕಂತ ಕೀಟ ಮತ್ತು ರೋಗಗಳನ್ನ ದಾಖಲೆ ಮಾಡ್ಕೊಂಬಂದು ಮತ್ತು ಅಲ್ಲಿ ಏನು ಒಂದು ಪರಿಸ್ಥಿತಿ ಏನಿದೆ, ರೈತರು ಏನ್ ಮಾಡ್ತಾ ಇದ್ದಾರೆ ಮತ್ತು ರೈತರು ಮುಂದೆ ಏನ್ ಮಾಡಬೇಕು ಅಂತಕ್ಕಂತ ಮಾಹಿತಿಯನ್ನ ಇದರ ಒಂದು ಕಲೆ ಹಾಕ್ತಕ್ಕಂತ ಒಂದು ಈ ಒಂದು ಕ್ಷಿಪ್ರ ಸಂಚಾರ ಸಮೀಕ್ಷೆ ಪ್ರತಿ ಮಂಗಳವಾರ ದಿವಸ ನಡೀತದೆ ಮತ್ತು ಅದರ ವರದಿ ಈ ರೀತಿಯಾಗಿದೆ. ಇದೇ ಮಂಗಳವಾರ ನಾವು 7 ಮಾರ್ಗಗಳಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಕವರ್ ಮಾಡಿದೀವಿ. ಈ ಒಂದು ಅಫಜಲ್ಪುರ್ ಮಾರ್ಗವಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ್ ತಂಡಗಳ ನಡುವಣ ದುಬೈನ ಅಬುಧಾಬಿ ಜಯೇದ್ ಕ್ರಿಕೆಟ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಕೇಳುವಿರಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಕಡಿಮೆ ಇದೆ, ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಇದೆ, ಆದರೆ ರೋಗಗಳು ಅದರಲ್ಲೂ ನೆಟೆ ರೋಗ ಮತ್ತು ಈ ಪೈಟಪ್ತರ ಮಚ್ಚೆ ರೋಗದ ಬಾಧೆ ಜಾಸ್ತಿ ಇದೆ ಅಂದ್ರೆ ಗೀತಾಂಜಲಿ ಸೋನಿಯಾ ಅಂಡ್ ಆಯುಷ್ ಶರ್ಮಾ ಎಕ್ಸ್ಪರ್ಟ್ಸ್ ಇನ್ ದಿಸ್ ಶೋ ಆರ್ ಬಂಟು ಸಿಂಗ್ ಅಂಡ್ ರಾಕೇಶ್ ರಾವ್ ಕಬ್ಬು ಮತ್ತು ಹತ್ತಿ ಬೆಳೆಗಳನ್ನ ನೋಡ್ಲಿಕ್ಕೆ ಅಂದಾಜ್ ಅನಿ ಬೈಕುಂ ಬೈಕುಂ ತಾಳಾ ತುಣಿ ಜೋದ್ರ ಮಸ್ತ ಸೋಸುರ ಬಾಡಿ ರೇಲ ಕೋಮ ಜಮಾ ಜಮ ಪಾ ಪಿಸ್ಲೆ ಆಲೂ ದಮ ಆಲೂ ದಮ ಆಲೂ ದಮ ಚಾನೆಲ್ ಏಕ್ ಮೈ ಯಾನಿ ಅಮಿತಾಭ್ ಬಚ್ಚನ್ ಮೇರೆ ಸಾಥಿಯೋ ಕಾ ವಿಚಾರ ಥಾ ಕಿ ಇಸ್ ನಾಮ್ ಕೆ ಸಾಥ್ ಮುಜೆ ಪ್ರಸಿದ್ಧಿ ನಹಿ ಮಿಲೇಗಿ ಲೇಕಿನ್ ಮೈನೆ ಕೋಯಿ ಔರ್ ನಾಮ್ ರಖ್ನೆ ಕಾ ಸ್ವೀಕಾರ ನಹಿ ಕಿಯಾ ಔರ್ ಆಜ್ ಮೇರಾ ಯೇ ವಿಶ್ವಾಸ್ ರಂಗ್ ಲಾಯಾ ಹೈ आवाज़ें अनी मधुबाला थी वो जाके प्रोड्यूसर को कहती थी कि आप मेरे कॉन्ट्रैक्ट में लिखिए कि लता मंगेशकर ही मेरे लिए गाए चैनल ए सुर अनेक चैनल एक विविध भारती शास्त्रीय संगीत का अमृत कलश रागम भारतीय शास्त्रीय संगीत को समर्पित आकाशवाणी का बेहतरीन चैनल रागम डीटीएच पर लाइव स्ट्रीमिंग के जरिए इंटरनेट और आपके मोबाइल ऐप पर भी रागम आनंद की अटूट रसधार हीरो ऑफ द 2020 Well, good evening. Welcome to the Hero of the 2020. In a short while, we'll know who emerged the hero today. All we know that New Zealand very comfortably won as expected. Rest, we will analyze more with our experts in the studio. We have Bantu Singh, former Indian cricketer. We have Rakesh Rao, senior sports journalist. I'm Gitanjali and Ayush with me. हेलो एवरीवन बहुत आला क्रिकेट खेला स्कॉटलैंड की टीम ने उम्मीद की जा रही थी कि कितने जल्दी ये मैच खत्म होगा लेकिन बंटू जिस तरह से पूरा एफर्ट दिए हर तो प्लेयर ने परफॉर्म किया चक दे फते नब दे गिल्ली सवेरे नी ते शाम नु दिल्ली ಕಲಬುರಗಿ ತಾಲೂಕು ಮತ್ತು ಕಮಲಾಪುರ ತಾಲೂಕಲ್ಲಿ ಎಲ್ಲಾ ಪ್ರದೇಶದಲ್ಲಿ ಹೆಚ್ಚಾದ ಮಳೆಯಿಂದಾಗಿ ಬೆಳವಣಿಗೆ ಕೆಲವೊಂದ್ ಕಡೆ ಕುಂಠಿತ ಆಗ್ಯದ ತೊಗರಿ ಬೆಳೆ ಕೆಲವು ಕಡೆ ಸಂಪೂರ್ಣ ಹಾಳಾಗಿದ್ದು ಕೂಡ ಕಂಡಿದೆ ಅಲ್ಲಲ್ಲಿ ನೀರಿನಂತದ ಭೂಮಿಯಲ್ಲಿ ಎಲ್ಲಿ ತೊಗರಿ ಬೆಳೆ ಇದೆ ಅಲ್ಲಿ ಕೂಡ ಪೈಟೋಪ್ತದ ಮಚ್ಚೆ ರೋಗ ಕೂಡ ಕಂಡು ಬಂದಿದೆ ಎಲೆಚಿಕ್ಕೆ ರೋಗ ಅಲ್ಪ ಸ್ವಲ್ಪ ಎಲೆಚಿಕ್ಕೆ ರೋಗ ಇದೆ ಆನಂತರ ಇದರ ಜೊತೆಗೆ ವಿವಿಧ ಜಾಗಗಳಲ್ಲಿ ನೋಡಲಾಗಿ ಕೂಡ ಈ ಒಂದು ರೈತ ಮಿತ್ರ ಕೀಟಗಳು ಸ್ಪೈಡರ್ ಗುಲುಗುಂಜಿ ಹುಳ ಅಂತೀವಿ ಪುಟಾಣಿ ಹುಳ ಅಂತೀವಿ ಇಂತಹ ರೈತ ಮಿತ್ರ ಕೀಟಗಳನ್ನು ಕೂಡ ಕಾಣಲಾಯಿತು ಇಲ್ಲಿ ಕೂಡ ತೇವಾಂಶದ ಕೊರತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಬರುವಂತಹ ಸಾಧ್ಯತೆಗಳಿದ್ದಾವೆ ಇನ್ನ ಜೇವರಿಗೆ ಮತ್ತ ಎಡ್ರಾಮಿ ಮಾರ್ಗವಾಗಿ ಏನು ಹೇಳಬೇಕಂತಂದ್ರೆ ಕಲ್ಲಂಗರಗ ಇಪ್ಪರಗಿ ಜೇರಟಗಿ ಮೋರಟಗಿ ಹರಳಗುಂಡಗಿ ಇಜೇರಿ ಕೂಡನಹಳ್ಳಿ ಮತ್ತು ವಿವಿಧ ಗ್ರಾಮಗಳಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಲಾಗಿ ಸಾಮಾನ್ಯವಾಗಿ ತೊಗರಿ ಬೆಳೆ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ 30-50 ಓಡೋ ಹಂತದಲ್ಲಿ ಇದೆ ಬಹಳಷ್ಟು ರೈತರು ಈಗಾಗಲೇ ಒಂದು ಸಿಂಪಡಣೆಯನ್ನ ಕೈಕೊಂಡಿದ್ದಾರೆ ಆದರೂ ಕೂಡ ಅಲ್ಲಲ್ಲಿ ಜಾಡ್ಮಿ ಜುಂಡಾಳಿ ಹುಳುವಿನ ಬಾಧೆ ಬಹಳಷ್ಟು ಪ್ರದೇಶದಲ್ಲಿ ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಇದ್ರೂ ಕೂಡ ಬಹಳಷ್ಟು ಕಂಡು ಬಂದಿದೆ ಇನ್ನ ನೆಟೆರೋಗದ ಬಾಧೆ ಕೂಡ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ 10% ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಪೈಟೋಪ್ತರ ಕೂಡ ಹೆಚ್ಚೆಚ್ಚು ಪೈಟೋಪ್ತರದ ಮಚ್ಚೆ ರೋಗ ಆ ಒಂದು ಬೆಳೆ ಮೇಲೆ ಏನ್ ಮಚ್ಚೆ ರೋಗ ಅಂತೀವಲ್ಲ ಈ ಪಟ್ಟಪ್ತದ ಮಚ್ಚೆ ರೋಗ ಹೆಂಗಪ್ಪ ಅಂತಂದ್ರೆ ಈ ಕಾಂಡದ ಮೇಲೆ ಸಣ್ಣ ಸಣ್ಣ ಮಚ್ಚೆಗಳಿರ್ತವೆ ಈ ಒಂದು ಬ್ರೌನ್ ಕಲರ್ ಮಚ್ಚೆಗಳಿರ್ತವೆ ಮುಂದೆ ಅವು ದೊಡ್ಡ ಆಗ್ತವೆ ಅದಲ್ಲದೆ ಬುಡದಲ್ಲಿ ನೆಲಕ್ಕೆ ಸಮಾನಾಂತರವಾಗಿ ಅಲ್ಲಿ ಬುಡದಲ್ಲಿ ಗಂಟಾಗ್ತದೆ ಈ ಮಚ್ಚೆ ರೋಗ ಪಟ್ಟಪ್ತರ ಮಚ್ಚೆ ರೋಗ ಬಂದಾಗ ಗಂಟಾಗಿ ಅದು ಕೂಡ ಗಾಳಿಗೆ ಮುರಿದು ಬಿದ್ದು ಗಿಡ ಒಣಗ್ತದೆ ಅಥವಾ ಈ ಮಚ್ಚೆಗಳು ಹೆಚ್ಚೆಚ್ಚಾದ ಅಂತಂದ್ರೆ ಗಿಡ ಅಷ್ಟೇನೆ ನೆಟೆನು ಕೂಡ ಒಣಗ್ತದೆ ಈ ಪಟ್ಟಪ್ತರ ಮಚ್ಚೆ ರೋಗ ಲಕ್ಷಣ ಆದ್ರೆ ಇಲ್ಲಿ ಜೇವರಿಗೆ ಮತ್ತು ಈ ಒಂದು ಭಾಗದಲ್ಲಿ ಅಲ್ಲಲ್ಲಿ ಹತ್ತಿ ಬೆಳೆ ಕೂಡ ಸಮೀಕ್ಷೆ ಮಾಡಲಾಯಿತು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕುರುಳದ ಬಾಧೆ ಮತ್ತ ರಸ ಹೀರುವ ಕೀಟದ ಬಾಧೆ ಹೆಚ್ಚೆಚ್ಚು ಕಂಡು ಬಂದದ ಇನ್ನ ಈ ಭಾಗದ ಅಲ್ಲಲ್ಲಿ ಕಬ್ಬು ಬೆಳೆದ ಪ್ರದೇಶಗಳಲ್ಲಿ ಕಬ್ಬು ಕೂಡ ಉತ್ತಮವಾಗಿದೆ ಮತ್ತ ಹತ್ತಿ ಬೆಳವಣಿಗೆ ಸಾಧಾರಣದಿಂದ ಸಾಧಾರಣವಾಗಿದೆ ಅಂತ ಹೇಳ್ಬೋದು ಇನ್ನ ಚಿಂಚೋಳಿ ಮತ್ತು ಕಾಳಗಿ ಮಾರ್ಗ ಹೇಳ್ಬೇಕಪ್ಪ ಅಂದ್ರೆ ಗೋಟೂರು ಕಾಳಗಿ ಕೋರ್ವಾರ ರಾಜಾಪುರು ಸೂಗೂರು ಸುಂಟಾಣ ಕೋಡ್ಲಿ ನಾವದಗಿ ಕೊರವಿ ಹಿಂಗೆ ಚಿನ್ಮಯಿ ದಲಾಯಿ ಮರಪಳ್ಳಿ ವಟವಟ್ಟಿ ಮತ್ತು ರಟಕಲ್ ಹಳ್ಳಿಗಳಲ್ಲಿ ಈ ಸಮೀಕ್ಷೆಯನ್ನ ಕೈಗೊಳ್ಳಲಾಯಿತು ಅಲ್ಲಿ ಬೆಳೆ ಕೂಡ ಎಲ್ಲಿ ಮೊದಲ ಬಿತ್ತಿದ ಬೆಳೆ ಉಳ್ಕೊಂಡಿದೆ ಅಂದ್ರೆ ಎರಡನೇ ಬಿತ್ತನೆ ಮಾಡೋದು ಚೆನ್ನಾಗಿ ಬೆಳೆದಿದೆ, ಹೂ ಆಡುವ ಹಂತದಲ್ಲಿದೆ, ಮತ್ತೆ ಮುರಿದು ಬಿತ್ತಂತ ಬೆಳೆಗಳಲ್ಲಿ ನೆನೆ ಹಂತದಲ್ಲಿದೆ, ಮತ್ತೆ ಇನ್ನು ಕೆಲವೊಂದು ಕಡೆ ಬೆಳವಣಿಗೆ ಹಂತದಲ್ಲೂ ಕೂಡ ಇದೆ. ಇಲ್ಲಿ ಎಲ್ಲಾ ಕಡೆ ನೋಡ್ಲಾಗಿ ಎಲ್ಲಿ ಹೂ ಆಡುವ ಅಂತ ಇದೆ, ಹೂವು ಜಾಸ್ತಿ ಆಡ್ತಿದೆ, ಅಲ್ಲಿ ಒಂದ್ ಸ್ವಲ್ಪ ಕೀಟದ ಹಾವಳಿ ಕಂಡು ಬಂದದ. ಕೆಲವೊಂದು ಕಡೆ ಕೆಲವೊಂದು ಹೊಲದಲ್ಲಿ ಯಾರು ಸಿಂಪಡಣೆ ತೆಗೆದುಕೊಂಡಿಲ್ಲ ಅಂತ ರೈತರ ಹೊಲದಲ್ಲಿ ಆರ್ಥಿಕ ಮಟ್ಟಕ್ಕೆ ತಲುಪದ. ಇನ್ನ ನೆಟ್ಟ ರೋಗದ ಬಾಧೆ ಸ್ವಲ್ಪ ಮಟ್ಟಿಗೆ ಕಂಡು ಬಂದ್ರೆ ಮಚ್ಚೆ ರೋಗದ ಬಾಧೆ ಇಲ್ಲಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದದ. ಇನ್ನ ಕಡ್ಲಿ ಮತ್ತು ಜೋಳ ಬಿತ್ತನೆ ಅಥವಾ ಕಡ್ಲಿ ಮತ್ತು ಜೋಳ ಬಿತ್ತಿದಂತ ಹೊಲದಲ್ಲಿ ಕಡ್ಲಿ ಹೊಲದಲ್ಲಿ ಅಂತ ಕೀಟದ ಅವಧಿ ಕಂಡಿಲ್ಲ. ಮಳಿಕೆ ಈಗ ಅಂದ್ರೆ 15-20 ದಿವಸದ ಬೆಳೆ ಇದೆ, ಕೆಲವೊಂದ್ ಕಡೆ ಒಂದು ವಾರದ ಬೆಳೆ ಇದೆ. ಆದ್ರೆ ಜೋಳದ ಬಿತ್ತನೆ 15 ದಿವಸದ ಬೆಳೆ ಇದ್ರೂ ಕೂಡ ಸಣ್ಣ ಒಂದು ಎಲೆಗಳನ್ನ ರೌದಿಯನ್ನ ತಿಂತಕ್ಕಂತ ಬಾಧೆಯನ್ನ ನಾವು ಕಂಡಿದ್ದೇವೆ. ಮತ್ತ ಇನ್ನ ಇಲ್ಲಿ ಕೂಡ ಎಷ್ಟು ಮಳೆ ಆಗಿದೆ ಅಂತಂದ್ರೂ ಕೂಡ ಈ ಒಂದು ಪ್ರದೇಶಗಳಲ್ಲಿ ತೇವಾಂಶದ ಕೊರತೆ ಕೂಡ ಎದ್ದು ಕಾಣುತ್ತದೆ. ಯಾಕಪ್ಪ ಅಂತಂದ್ರೆ ಅತಿಯಾದ ಹೆಚ್ಚು ಮಳೆ ಆಗಿರೋದ್ರಿಂದ ಭೂಮಿ ಬಿರುಕು ಬಿಟ್ಟಿದ ತೇವಾಂಶದ ಕೊರತೆ ಕಾಣ್ತಾ ಇದೆ. ಇನ್ನ ಚಿತಾಪುರ್ ಮತ್ತು ಶಹಾಬಾದ್ ಮಾರ್ಗ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಮಾಡಬೋಳು, ಕಾಳ್ಗಿ, ಕೋರ್ವಾರ, ಗೋಟೂರು, ಕಣಸೂರು, ಹೆಬ್ಬಾಳು, ಗುಂಡುಗುರ್ತಿ, ನಂತರ ಟೆಂಗ್ಳಿ, ದಂಡೋತಿ, ದೇವನತೇಗನೂರು, ಮಾಲ್ಗತ್ತಿ, ರಾವೂರು, ಚಿತಾಪುರು, ವಾಡಿ, ಹಳಕಟ್ಟಿ, ಹಿಂಗೆ ಈ ಸುತ್ತಮುತ್ತಲ ಬಂಕೂರು ಇಟ್ಕೊಂಡು ಎಲ್ಲಾ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಲಾಯ್ತು. ತೊಗರಿ ಯಾವುದು ಜೂನ್ ತಿಂಗಳಲ್ಲಿ ಬಿತ್ತಿದ್ದು ಹಾಗೇನೆ ಇದೆ, ಅದು ಹೂವ 50%ರಷ್ಟು ಹೂವು ಆಡ್ತಾ ಇದೆ. ಕೆಲವೊಂದು ರೈತರು ಬೆಳವಣಿಗೆ ಅಂದ್ರೆ ಮುಂದೆ ಜುಲೈದಲ್ಲಿ ಅತಿಯಾದ ಹೆಚ್ಚು ಮಳೆ ಆಗಿರೋದ್ರಿಂದ ಮತ್ತ ಮುರಿದು ಬಿತ್ತುವಂತ ಅಂದ್ರೆ ಮರಳಿ ಬಿತ್ತುವಂತ ಒಂದು ಸಂದರ್ಭ ಬಂದಾಗ ಅಂತ ಬೆಳೆ ಏನದ ಇನ್ನು ಬೆಳವಣಿಗೆ ಮತ್ತು ಮೊಗ್ಗಿನ ಹಂತದಲ್ಲಿ ಅದ. ಇಲ್ಲಿ ಕೂಡ ಕೀಟಗಳು ಅಷ್ಟೊಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಮಟ್ಟಕ್ಕಿಂತ ಹೆಚ್ಚಿಗೆ ಇಲ್ಲ, ಆರ್ಥಿಕ ಮಟ್ಟದ ಕೆಳಗದವ. ಆದರೆ ರೋಗದ ಬಾಧೆ, ನೆಟೆ ರೋಗದ ಬಾಧೆ ಹೇಳ್ಬೇಕಪ್ಪ ಅಂತಂದ್ರೆ ಫಿಜೇರಿಯಂ ನೆಟೆ ರೋಗದ ಬಾಧೆ 5%ರಷ್ಟು ಇದ್ದರೆ ಕಾಯಿಕೊರಕ ಬಾಧೆ 2-5%ರಷ್ಟು ಇದೆ. ಜೇಡ ಮತ್ತು ಬಲೆ ಕಟ್ಟುವ ಕೀಟದ ಬಾಧೆ 2-8%ರಷ್ಟು ಇದ್ದರೆ ಅತಿ ಹೆಚ್ಚಾಗಿ ಪೈಟೋಪ್ತರ ಮಚ್ಚೆ ರೋಗದ ಬಾಧೆ ಕಂಡು ಬಂದ. ಅದೇನಂದ್ರೆ 35%ರಷ್ಟು ಪೈಟೋಪ್ತರದ ಮಚ್ಚೆ ರೋಗ ಕಂಡು ಬಂದರು. ಅಲ್ಲಲ್ಲಿ ಹಿಂಗಾರಿ ಜೋಳದಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಇರ್ತದ. ಅದ ಕೆಲವು ಪ್ರದೇಶಗಳಲ್ಲಿ ಇಲ್ಲಿ ಕೂಡ ತೇವಾಂಶದ ಕೊರತೆ ಕಾಣುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಲ್ಲಲ್ಲಿ ಭೂಮಿ ಬಿರ್ಬಿಡ್ತಾ ಇದೆ. ಇನ್ನ ಸೇಡಂ ತಾಲೂಕು, ಸೇಡಂ ರೂಟ್ಗೆ ಬಂದ್ರೆ ತಾಲೂಕಿನ ರಂಜೋಳು, ನೀಲಹಳ್ಳಿ, ಬೆಟಗೇರ, ಬೆಟಗೇರ ಕೆ, ಬೆಟಗೇರ ಬಿ, ಸೇಡಂ, ಎಡಗ, ಬಿಬ್ಬಳ್ಳಿ, ಕಾಚೂರು, ಕುಕ್ಕುಂದ, ಗಡದನ ತಾಂಡ, ಮೊಳಕೇಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಮೀಕ್ಷೆ ಮಾಡಲಾಯ್ತು. ಇಲ್ಲಿ ಕೂಡ ಬೆಳವಣಿಗೆ ಕೆಲವೊಂದು ಕಡೆ ಹೂ ಆಡ್ತಾ ಇದ್ರೆ ಇನ್ನು ಬಹಳಷ್ಟು ತೊಗರಿ ಬೆಳೆ ನೆನೆ ಹಂತದಲ್ಲಿ ಇದೆ. ಇನ್ನ ತುದಿ ಜೀಡ್ಗಟ್ಟದಂದ್ರೆ ಅದು ಜಿಯಾಡ್ಮಿ, ಜೊಂಡಾಳಿ ಅಥವಾ ಹಸಿರು ಕಾಯಿ ಕೊರಕ ಅಂತೀವಲ್ಲ, ಅವುಗಳ ಬಾಧೆ ಕೂಡ ಸ್ವಲ್ಪ ಮಟ್ಟಿಗೆ ಅದ, ಆರ್ಥಿಕ ಮಟ್ಟದಕ್ಕಿಂತ ಕಡಿಮೆ ಅದ. ಇನ್ನ ಅಲ್ಲಲ್ಲಿ ನೀರ್ ನಿಂತು ಹೋದಂತ ಹೊಲದಲ್ಲಿ ಪೈಟೋಪ್ತರ ಮಚ್ಚೆ ರೋಗ ಜಾಸ್ತಿ ಕಂಡದ 15-30% ಅಂತಿದ್ರೆ ನೆಟ್ರೋಗದ ಬಾಧೆ 5-10% ದಂಟ್ ಕಂಡು ಬಂದಿದ. ಕಾಯಿ ಕೊರಕದ ಬಾಧೆ ಕಡಿಮೆ ಅದ, ಆರ್ಥಿಕ ಮಟ್ಟಕ್ಕಿಂತ ಕೆಳಗದ. ಇಲ್ಲಿ ಕೂಡ ನೋಡ್ಲಿಕ್ಕಾಗಿ ಇನ್ನಿತರ ಮಿತ್ರ ಕೀಟಗಳು, ಜೇಡ, ಗುಲ್ಗುಂಜಿಗಳು ಇತ್ಯಾದಿ ರೈತರ ಮಿತ್ರ ಕೀಟಗಳನ್ನ ಕಾಣಲಾಗಿದೆ. ಜೋಳ ಬಿತ್ತಿದ್ದಾರೆ, ಅಲ್ಲೇ ಆಗ್ಲೇ ಒಂದು ವಾರ 15-20 ದಿವಸದ ಬೆಳೆ ಇದ್ದಲ್ಲಿ ಎಲೆ ತಿನ್ನುವ ಕೀಟದ ಉಳಿದ ಬಾಧೆ ಪ್ರಾರಂಭ ಆಗ್ಯದ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ತೇವಾಂಶದ ಕೊರತೆ ಎದ್ದು ಕಾಣುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಈ 7 ಮಾರ್ಗಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ವಿವಿಧ ಹಳ್ಳಿಗಳಲ್ಲಿ ಮಾಡಿದಂತಹ ಸಮೀಕ್ಷೆ ಏನ್ ಹೇಳ್ತದಪ್ಪ ಅಂದ್ರೆ ತೊಗರಿ ಬೆಳವಣಿಗೆ ಮಧ್ಯಮದಿಂದ ಉತ್ತಮ ಆಗ್ಯತ. ಕೆಲವು ಪ್ರದೇಶಗಳಲ್ಲಿ ನೆನೆಯದ, ಕೆಲವು ಪ್ರದೇಶಗಳಲ್ಲಿ ಹೂ ಬಿಟ್ಟಿದ, ಕೆಲವೊಂದು ಪ್ರದೇಶಗಳಲ್ಲಿ ಕಾಯಿ ಕಟ್ಟುವ ಹಂತದಲ್ಲೂ ಕೂಡ ಇದೆ. ಇಲ್ಲಿ ಜೇವರಿಗಿ, ಯಡ್ರಾಮಿ, ಅಫ್ಜಲ್ಪುರ್, ಆಳಂದ್ ಮತ್ತು ಕಲಬುರಗಿ ತಾಲೂಕಿನಲ್ಲಿ ತೊಗರೆ 25-50% ಹೂ ಬಿಟ್ಟಿದ್ರೆ ಚಿತ್ತಾಪುರ್, ಶಹಾಬಾದ್, ಸೇಡಂ, ಕಾಳಗಿ ಮತ್ತು ಚಿಂತೋಳಿ ತಾಲೂಕುಗಳಲ್ಲಿ ಬೆಳವಣಿಗೆ ಮತ್ತು ಮೊಗ್ಗಿನ ಹಂತದಲ್ಲಿಯೇ ಬಹಳಷ್ಟು ಪ್ರದೇಶ ತೊಗರಿ ಬೆಳೆ ಇದೆ. ಅಲ್ಲಲ್ಲಿ 10-20% ಹೂ ಬಿಟ್ಟದ. ಒಟ್ಟಾರೆ ಕೀಟಗಳ ಬಾಧೆ ಹೇಳಬೇಕಂದ್ರೆ ಹಸಿರು ಕೀಟ ಬಾಧೆ ಆಗಿರ್ಬೋದು, ಈ ಜಾಡಮಿ, ಜೊಂಡಾಳಿ ಅಥವಾ ಏನೋ ಜಾಡಮಿ ಕಟ್ಟದ, ಇವುಗಳ ಬಾಧೆ ಆರ್ಥಿಕ ಮಟ್ಟಕ್ಕಿಂತ ಕಡಿಮೆ ಅದ. ಆದ್ರೆ ಕೆಲವೊಂದು ಕಡೆ ನೋಡ್ಲಾಗಿ ಮೆಕಳಿ ಬಾಧೆ, ಈ ಮೆಕಳಿ ಬಾಧೆ ಕೂಡ ಅಲ್ಲಲ್ಲಿ ಕಂಡು ಬಂದದ. ಅದು ಕೂಡ ಇನ್ನ ಮುಂದೆ ಕಾಯಾಗುವ ಹಂತದಲ್ಲಿ ಅದು ಅದರ ಬಾಧೆ ಜಾಸ್ತಿ ಆಗ್ತದ. ಇನ್ನ ಫಿಜೇರಿಯಂ ನೆಟೆ ರೋಗದ ಬಾಧೆ 5-15% ಎಲ್ಲಾ ತಾಲೂಕಿನಲ್ಲಿ ಇದ್ರೆ ಈ ಒಂದು ಪೈಟೋಪ್ತರ ಮಚ್ಚೆ ರೋಗ ಅತಿ ಹೆಚ್ಚು 15-35-40% ಕೂಡಾನು ಪೈಟೋಪ್ತರ ಮಚ್ಚೆ ರೋಗದ ಬಾಧೆ, ಅದರಲ್ಲೂ ಚಿತ್ತಾಪುರ್, ಶಹಾಬಾದ್, ಸೇಡಂ, ಕಾಳಗಿ ಮತ್ತು ಚಿಂಚೋಳಿ ತಾಲೂಕುಗಳಲ್ಲಿ ಬಹಳಷ್ಟು ಈ ಪೈಟೋಪ್ತರ ಮಚ್ಚೆ ರೋಗ ಕಂಡು ಬಂದದ್ದು. ಕಡಲೆ ಮತ್ತು ಜೋಳ ಬಿತ್ತನೆ ಕಾರ್ಯ ಕೆಲವೊಂದ್ ಕಡೆ ಮುಗಿದದ, ಕೆಲವೊಂದ್ ಕಡೆ ಇನ್ನು ಸಾಕ್ತಾ ಇದೆ. ಎಲ್ಲಿ ಜೋಳ ಬಿತ್ತನೆ ಆಗಿ 15-20 ದಿವಸದ ಬೆಳೆ ಇದೆ, 15 ದಿವಸದ ಬೆಳೆ ಇದೆ ಅಂತಲ್ಲಿ ಒಂದು ಈ ಕೀಟದ ಒಂದು ಎಲೆ ತಿನ್ನೋ ಕೀಟ, ನಾವೇನು ಫಾಲ್ ಆರ್ಮಿ ವರ್ಮ್ ಅಂತೀವಿ, ಆ ಫಾಲ್ ಆರ್ಮಿ ವರ್ಮಿನ ಬಾಧೆ ಕಾಣಿಸ್ಕೊಳ್ತಾ ಇದೆ. ಇನ್ನ ಎಲ್ಲಾ ಕಡೆ ನೋಡ್ಲಾಗಿ ಭೂಮಿಯ ಮೇಲ್ಭಾಗದಲ್ಲಿ ತೇವಾಂಶದ ಕೊರತೆ ಕೆಲವು ದಿನಗಳಲ್ಲಿ ಎದ್ದು ಕಾಣುವಂತಹ ಸಮಸ್ಯೆ ಆಗಬಹುದು. ಯಾಕಪ್ಪ ಅಂತಂದ್ರೆ ಭೂಮಿ ಬಿರುಕು ಬಿಡ್ತಾ ಇದೆ, ಎರೆಬಿಡಿ ಸೆಳಿತಾ ಇದೆ, ಮತ್ತು ಕಳೆಗಳು ಕೂಡ ಅಷ್ಟೇ ಇದಾವೆ. ಈ ಬಿರುಕು ಬಿಡುವುದರಿಂದ ಎರೆಬಿಡಿ ಸೆಳೆಯೋದ್ರಿಂದ ತಮಗೆ ಗೊತ್ತಿದ್ದಂಗೆ ಏನಾಗ್ತದೆ, ತೇವಾಂಶ ಬೇಗನೆ ಭೂಮಿಯಿಂದ ಹಾಳಾಗ್ತದೆ. ಇನ್ನ ಈಗಾಗಲೇ ಈಗ ಎರಡು ಮೂರು ದಿವಸ ಆಯ್ತು, ಈ ಮೂಡು ಗಾಳಿ ಅಂತೀವಲ್ಲ ನಾವು, ಮೂಡಲ ದಿಕ್ಕಿಯಿಂದ ಪಡುವಣ ದಿಕ್ಕಿಗೆ ಬೀಸತಕ್ಕಂತ ಗಾಳಿ ಮುಂಜಾನೆ ಹೊತ್ತು ಸಾಕಷ್ಟು ರಭಸದಿಂದ ಇರ್ತದ. ಆ ಒಂದು ಗಾಳಿ ಏನಾಗ್ತದೆ, ಭೂಮಿಯಿಂದ ತೇವಾಂಶವನ್ನ ಬೇಗನೆ ಮೇಲಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಂಗಾಗಿ ಭೂಮಿಯ ಮೇಲ್ಪದರಿನಲ್ಲಿ ಇರ್ತಕ್ಕಂತ ತೇವಾಂಶದ ಕೊರತೆ ಆಗುವ ಮತ್ತು ಎದ್ದು ಕಾಣುವ ಲಕ್ಷಣ ಇದೆ. ಈ ಕೊರತೆ ಆಗೋದ್ರಿಂದ ಬೆಳವಣಿಗೆ, ತೊಗರಿ ಬೆಳವಣಿಗೆ ಆಗಲಿ ಅಥವಾ ಮುಂದೆ ಹೂ ಕಾಯಿ ಬಿಡತಕ್ಕಂತ ಪ್ರಮಾಣವಾಗಲಿ ಕಡಿಮೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಹಾಗಿದ್ರೆ ಇನ್ನ ಜೇವರಿಗೆ ಅಫಜಲ್ಪುರ್ ತಾಲೂಕುಗಳಲ್ಲಿ ಹತ್ತಿ ಬೆಳೆಯ ಬೆಳವಣಿಗೆ ಮಧ್ಯಮವಾಗಿರುತ್ತದೆ, ಮತ್ತು ರಸಹೀರು ಕೀಟದ ಬಾಧೆ, ಹಾಲಲ್ಲಿ ಅತಿ ಕೆಂಪಾಗೋದು ಮತ್ತು ಗುಲಾಬಿ ಕಾಯಿ ಕೊರಕೋದ ಬಾಧೆ, ಒಟ್ಟಾರಿ ಎಲ್ಲಾ ತಾಲೂಕುಗಳ ಒಂದು ಒಟ್ಟಾರಿ ಮಾಹಿತಿ ಈ ರೀತಿ ಇದೆ. ಆದರೆ ಇವುಗಳಿಗೆ ನಾವೊಂದು ನಿರ್ವಹಣಾ ಕ್ರಮಗಳನ್ನ ತಿಳಿಸಬೇಕಾದಂತದ್ದು ಬಹಳ ಮಹತ್ವವಾದದ್ದು. ಏನಪ್ಪಾ ಈ ಪೈಟೋಪ್ತರ ಕಾಂಡ ಮಚ್ಚೆ ರೋಗ ಬಹಳಷ್ಟು ಕಡೆ ಇದೆ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಈ ಬಾಧೆಗೆ ರಿಡೋಮಿನ್ ಶಿಲೀಂಧ್ರ ನಾಶಕವನ್ನ 3 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆ ಮತ್ತು ಬುಡ ತೋರಿಸಬೇಕು. ಇದನ್ನ ಬಹಳಷ್ಟು ಜನರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ತಮ್ಮ ಬೆಳೆಯನ್ನ ಕಾಪಾಡಿಕೊಳ್ಳಕ್ಕೆ ಎಲ್ಲೆಲ್ಲಿ ಸಾಧ್ಯ ಅದ, ಎಲ್ಲಿ ಜಾಸ್ತಿ ಬಂದದ ಅಂತ ಒಂದು ಪ್ರದೇಶದಲ್ಲಿ ಇದನ್ನ ಕೈಕೊಂಡ್ರೆ ತಾವು ಇರ್ತಕ್ಕಂತ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನ ತೊಗರಿ ತುದಿ ಜೀಡಿಗಟ್ಟೋದು ಅಥವಾ ಈ ಒಂದು ಏನು ಜಾಡ್ಮೆ ಜೊಂಡಾಳೆ ಅಂತ ಮರುಕ ಕೀಟದ ಬಾಧೆ ಕಂಡು ಬಂದ್ರ, ಅದೇನಾದ್ರೂ ಜಾಸ್ತಿ ಆದ್ರ ಅಂತ ಒಂದು ಹೊಲಗಳಲ್ಲಿ ಎಲ್ಲರೂ ಬಾಧೆಯನ್ನ ನೋಡಿ ಸಮೀಕ್ಷೆ ಮಾಡಿ ಕೀಟನಾಶಕಗಳನ್ನ ಬಳಸೋದ್ರಿಂದ ತಾವು ಈ ಒಂದು ಕೀಟದ ಬಾಧೆಯಿಂದ ಬೆಳೆಯನ್ನ ಸಂರಕ್ಷಿಸಬಹುದು. ಏನಪ್ಪಾ ಕೀಟನಾಶಕಗಳು, ಪ್ರೊಫೆನಫಾಸ್ 50 EC 2 ಮಿಲಿ ಜೊತೆಗೆ 2 ಮಿಲಿ ಕ್ಲೋರೋಪೈರಿಫಾಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನ ಹಸಿರು ಕೀಡಿ ಮತ್ತ ಬೇರೆ ಬೇರೆ ಈ ಒಂದು ಹಸಿರು ಕೀಡಿದ ಬಾಧೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆರ್ಥಿಕ ಮಟ್ಟ ಇತ್ತು. ಆರ್ಥಿಕ ಮಟ್ಟ ಅಂತ ಹೇಳ್ತಿದ್ದೆ. ಆರ್ಥಿಕ ಮಟ್ಟ ಅಂದ್ರೆ ಏನು, ಒಂದು ಕೀಡಿ ಒಂದು ಗಿಡಕ್ಕೆ ಅಥವಾ 2 ತತ್ತಿ ಪ್ರತಿ ಗಿಡಕ್ಕೆ ಇದ್ರೆ ಅದು ಆರ್ಥಿಕ ಮಟ್ಟ. ಇದನ್ನ ಯಾವ ರೀತಿಯಾಗಿ ನಾವು ರೈತರು ಗುರ್ತು ಮಾಡ್ಕೋಬೇಕು ಆರ್ಥಿಕ ಮಟ್ಟವನ್ನ, ಹೊಲದಲ್ಲಿ ನಾವು ಪ್ರತಿ ಒಂದು ಹೊಲದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಅಲ್ಲೇ ಒಂದೊಂದು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು. ಆ ಗಿಡದಲ್ಲಿ ನಾವು ವೀಕ್ಷಣೆ ಮಾಡಬೇಕು, ಕೀಡಿ ಇದೆಯಾ, ತತ್ತಿ ಇದಾವ, ಬೇರೆ ಬೇರೆ ಕೀಟಗಳು ಇದಾವ, ಗುಲ್ಗುಂಜಿ ಹುಳ ಬೇರೆ ಬೇರೆ ಕೀಟಗಳಿದಾವೆ, ಇವುಗಳನ್ನ ನಾವು ಸಮೀಕ್ಷೆ ಮಾಡುವಂತದ್ದು. ಇಂತ ಒಂದು 15-20 ಗಿಡಗಳು ನಮ್ಮ ಒಂದು ಹೊಲದಲ್ಲಿ, ಒಂದು 2 ಎಕರೆ ಹೊಲ ಇತ್ತು ಅಂದ್ರೆ ಅಷ್ಟು ಈ ಪ್ರಮಾಣದಲ್ಲಿ ಮಾಡಿದ್ರೆ ನಮಗೆ ಒಟ್ಟು ಈ ಕೀಟದ ಒಂದು ಮಾಹಿತಿಯನ್ನ ಸಿಗ್ತದ. ಅದು ಮಾಹಿತಿ ಪ್ರಕಾರ ಒಂದು ಕೀಡಿ ಪ್ರತಿ ಗಿಡಕ್ಕೆ ಇದ್ರೆ, ಹೆಸರು ಕೀಡಿ ಇದ್ರೆ ಅಥವಾ 2 ತತ್ತಿ ಪ್ರತಿ ಗಿಡಕ್ಕೆ ಇದ್ರೆ ಅದು ಆರ್ಥಿಕ ಮಟ್ಟ ಅಂತೀವಿ. ಆ ಮಟ್ಟಕ್ಕೆ ಸರಿ ಬಂದ್ರೆ ರೈತರು ಇಂಗ್ಲಿಷ್ದಂತ ಕೀಟನಾಶಕಗಳನ್ನ ಆಯ್ಕೆ ಮಾಡಿಕೊಂಡು ತಾವು ಸಿಂಪಡಣೆ ಮಾಡಬಹುದು. ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಕೀಟನಾಶಕ ಪ್ರತಿ 10 ಲೀಟರ್ ನೀರಿಗೆ ಅಂದ್ರೆ ನಾವು 3 ಗ್ರಾಂದಷ್ಟು ಅಥವಾ 1 ಎಕರೆಗೆ 80 ಗ್ರಾಂ ಈ ಒಂದು ಕೀಟನಾಶಕವನ್ನ ಸಿಂಪಡಣೆ ಮಾಡಬೇಕು. ಅಥವಾ ಇನ್ನು ಕೀಟಗಳು ಬಹಳ ಕಡಿಮೆ ಇದ್ದಾವೆ ಅಂದ್ರೆ ನಾವು ಒಂದು ಏನಂದ್ರೆ ಸಾವಯವ ಪದ್ಧತಿಯಲ್ಲಿ ಕೂಡ ಬೇವಿನ ಬೀಜದ ಕಷಾಯ, ಮೆಣಸಿನಕಾಯಿಯ ಒಂದು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕಷವನ್ನ ತಯಾರು ಮಾಡಿಕೊಂಡು ಅದನ್ನು ಕೂಡ ನಾವು ಸಿಂಪಡಣೆ ಮಾಡಬಹುದು. ಈ ಕಷಾಯ ತಯಾರಿಸುವ ವಿಧಾನ, 5 ಕಿಲೋ ಪುಡಿ ಅಂದ್ರೆ ನಾವೇನು ಈ ಒಂದು ಬೇವಿನ ಬೀಜದ ಪುಡಿಯನ್ನ ತೆಗೋಬೇಕು, 5 ಕಿಲೋ ಬೀಜದ ಪುಡಿಯನ್ನ ತೆಗೆದುಕೊಂಡು ಒಂದು 100 ಲೀಟರ್ ನೀರಲ್ಲಿ ಅದನ್ನ 10 ಗಂಟೆಗಳ ಕಾಲ ನೆನೆಸಿಟ್ಟು ಆ ದ್ರಾವಣ ಏನು ಬಸ್ಕೋಬೇಕು, ಆ ಬಸ್ತು ಸೋಸಿ ಅದೇನು ಹಿಂಡಿ ತೆಗಿತಕ್ಕಂಥ ದ್ರಾವಣದಲ್ಲಿ 25 ಗ್ರಾಂ ಸೋಪಿನ ಪುಡಿಯನ್ನ ಹಾಕಿ ಅದನ್ನ 100 ಲೀಟರ್ಗೆ ನಾವು ಮಾಡಿಕೊಂಡು ಅದನ್ನ ಸಿಂಪಡಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ಕಡಿಮೆ ಕೀಟಗಳು ಇರುವುದು ಮತ್ತು ಇತರ ರಸಹೀರು ಕೀಟಗಳನ್ನ ಕೂಡ ನಾವು ಸಾಯಿಸಿದಂಗಾಗ್ತದೆ. ಅದರ ಜೊತೆಗೆ ನಮ್ಮ ಒಂದು ಪರೋಪಕಾರಿ ಜೀವಿಗಳು ಹೇಳಿದಾಗಲೇ ನಾನು ಸಮೀಕ್ಷೆ ಮಾಡುವಾಗ ಇಂತಲ್ಲ ಕಂಡುವಂತಹ ಪರೋಪಕಾರಿ ಜೀವಿಗಳನ್ನ ಕೂಡ ಉಳಿಸಿದಂಗಾಗ್ತದೆ. ಇನ್ನ ತೊಗರಿಗೆಯಲ್ಲಿ ಈಗಾಗಲೇ ಹೇಳಿದಂಗೆ ನಾನು ಒಂದು ಕಿವಿ ಮಾತನ್ನ 2-3 ಕಿವಿ ಮಾತುಗಳನ್ನ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅತಿ ರೈತರಿಗೆ ಏನಪ್ಪಾ ಅಂದ್ರೆ ಒಂದು ಅತಿ ಮುಖ್ಯವಾಗಿ ಮಾಡಬೇಕಾಗಿದ್ದು, ತೊಗರಿ ಯಾವಾಗ ಹೂವು ಮತ್ತು ಕಾಯಿ ಕಟ್ಟುತ್ತದ ಅಥವಾ ಹೂವು ಮತ್ತು ಕಾಯಿ ಉದುರುವ ಸಮಸ್ಯೆಯನ್ನ ಕಾಣಿಸ್ತದ ಅಂತ ಒಂದು ವಿಚಾರದಲ್ಲಿ ಹೂವುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಕಾಯಿಗಳು ಜಾಸ್ತಿ ಆಗ್ಬೇಕು, ಕಾಳುಗಳು ಚೆನ್ನಾಗಿ ಬರಬೇಕು, ನಮ್ಮ ಇಳುವರಿ ಉತ್ತಮವಾಗಿರ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಅಭಿವೃದ್ಧಿಪಡಿಸಿದ ಪಲ್ಸ್ ಮ್ಯಾಜಿಕ್ 2 ಕೆಜಿ ಪುಡಿಯನ್ನ ಪ್ರತಿ ಎಕರೆಗೆ ಅಥವಾ 200 ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಬೇಕು. ಈ ಪಲ್ಸ್ ಮ್ಯಾಜಿಕ್ ಪುಡಿಯನ್ನ 2 ಕೆಜಿ ಪುಡಿ ಅದರ ಜೊತೆಗೆ ಬೆಳೆ ವರ್ಧಕ ಇರುತ್ತೆ ಅದನ್ನ 2 ಸೇರಿಸಿಕೊಂಡು 200 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ನಾನು ಪ್ರತಿ ಲೀಟರ್ ನೀರಿಗೆ ಹೇಳಬೇಕಂದ್ರೆ ಈ ಪಲ್ಸ್ ಮ್ಯಾಜಿಕ್ ಪುಡಿಯನ್ನ 10 ಗ್ರಾಂ ಇದರ ಜೊತೆಗೆ 1/2 ಮಿಲಿ ಆ ಒಂದು ಒಳಗಡೆ ಒಂದು ಏನು ಲಿಕ್ವಿಡ್ ಅಂತೀವಿ ಅದು ಇರುತ್ತೆ, ಅದು ಒಂದು ಬೆಳೆ ವರ್ಧಕ, ಅದನ್ನು ಕೂಡ ಅರ್ಧ ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ತಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಗೆ ಬಂದು ಇದರ ಲಭ್ಯತೆ ಇದೆ, ಮಾಹಿತಿ ಕೂಡ ಸಿಗುತ್ತದೆ. ಇದನ್ನ ರೈತರು ಆದಷ್ಟು ಈ ವರ್ಷ ಒಂದು ಪರಿಸ್ಥಿತಿಯಲ್ಲಿ ಉತ್ತಮ ಇಳುವರಿ ಪಡಲಿಕ್ಕೆ, ಸರಾಸರಿ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ರೈತರ ಇದನ್ನ ಸದುಪಯೋಗ ಪಡ್ಕೋಬೇಕಂತ ಇದು ಒಂದು ಕಿವಿ ಮಾತು. ಇನ್ನೊಂದು ಎರಡನೇ ಅತಿ ಮುಖ್ಯವಾದಂತಹ ಕಿವಿ ಮಾತು ಏನಪ್ಪಾ ಅಂದ್ರೆ, ತೊಗರಿ ಬೆಳೆಯಲ್ಲಿ ಪದೇ ಪದೇ ಅಂತರ್ ಬೇಸಾಯ ಮಾಡೋದು, ಎಡೆ ಕುಂಟಿ ಹೊಡೆಯೋದು ಅಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಈ ವರ್ಷ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿರಂತರ ಸುರಿದ ಮಳೆಯಿಂದಾಗಿ, ಮಳೆಯ ಪರಿಣಾಮವಾಗಿ ಭೂಮಿ ಏನಾಗ್ಯಪ್ಪ ಅಂದ್ರೆ ಗಟ್ಟಿ ಆಗ್ಯದ, ಅಲ್ಲಿ ಅಲ್ಲಿ ಕ್ರಶ್ ಫಾರ್ಮೇಶನ್ ಆಗ್ಯದ, ಬಿರುಕು ಬಿಡಾಕತ್ತದ, ಈಗ ಬಿರುಕು ಬಿಡ್ಲಿಕ್ಕೆ ಪ್ರಾರಂಭಿಸದ. ಅದ್ರ ಜೊತೆಗೆ ಏನಾಗ್ಯದಪ್ಪ ಅಂದ್ರೆ ಈ ಒಂದು ಮೂಡುಗಾಳಿ ಬೀಸಲಿಕ್ಕೆ, ಮೂಡುಗಾಳಿ ಮುಂಜಾನೆ ಹೊತ್ತು ಸಾಕಷ್ಟು ಪ್ರಮಾಣದ ರಭಸದಲ್ಲಿ ಬೀಸ್ತಾ ಇದೆ. ಇದು ತೇವಾಂಶವನ್ನ ಬೇಗನೆ ಭೂಮಿಯಿಂದ ತೆಗೆದುಕೊಂಡು ಹೋಗ್ತದೆ ಗಾಳಿಯಲ್ಲಿ. ಇದರಿಂದಾಗಿ ಭೂಮಿಯ ಮೇಲ್ಭಾಗ ಏನಾಗ್ತದಪ್ಪ ಅಂದ್ರೆ ತೇವಾಂಶ ಕಳ್ಕೋತದ ಆಗ, ಮತ್ತು ಗಟ್ಟಿಯಾಗಿರೋದ್ರಿಂದ ಭೂಮಿ ಮೇಲ್ಭಾಗ ಗಟ್ಟಿಯಾಗಿರೋದ್ರಿಂದ ಭೂಮಿಗೆ ಬೇರುಗಳಿಗೆ ಉಸಿರಾಟಕ್ಕೆ ಆಕ್ಸಿಜನ್ ಕೂಡ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಈ ಭೂಮಿ ಬಿರುಕು ಬಿಡ್ತಾ ಇದೆ, ನಿರಂತರ ಗಾಳಿ ಬೀಸೋದ್ರಿಂದ, ಈ ಒಂದು ನಿರಂತರ ಮಳೆಯಾಗಿರೋದ್ರಿಂದ ಭೂಮಿ ಬಿರುಕು ಬಿಡೋದ್ರಿಂದ ಇರುವ ಕೆಲವೊಂದು ಬೇರುಗಳು ಈ ಬಿರುಕಿನ ಮಧ್ಯದಲ್ಲಿ ಇರ್ತಕ್ಕಂಥ ಬಿರುಕು ಎಲ್ಲಿ ಬಿಡುತ್ತದ ಅಲ್ಲಿ ಕತ್ತರಿಸ್ತವ. ಅದರ ಮುಖಾಂತರ, ಕತ್ತರಿಸಿದ ಬೇರಿನ ಮುಖಾಂತರ ರೋಗಾಣು ಸೇರ್ಕೊಂಡು ನೆಟೆ ರೋಗ ಅಥವಾ ಈ ಮಚ್ಚೆ ರೋಗ, ನೆಟೆ ರೋಗ ಅಥವಾ ನಾವೇನಂತೀವಿ ಡ್ರೈ ರೂಟ್ ರಾಟ್ ಅಥವಾ ಒಣ ಬೇರು ಕೊಳೆಯ ರೋಗ ಅಂತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾನೆ. ಗಿಡಗಳು 15-20 ದಿವಸದಲ್ಲಿ ಒಂದು ತಿರುಗುವುದು ಅಥವಾ ನೆಟೆ ಬಂದು ಹೆಂಗ್ ಒಣಗ್ತಾವ ಹಂಗ ಒಣಗುವಂತಹ ಸಂದರ್ಭ ಜಾಸ್ತಿಯಾಗಿ ಕಾಣುವಂತಹದ್ದಿರುತ್ತದೆ. ಅದಕ್ಕ ಮುಂದಿನ ದಿನಗಳಲ್ಲಿ ರೈತರು ಈ ಒಂದು ಆಪತ್ತು ಅಂದ್ರೆ ಈ ಒಂದು ಕೊರತೆಯನ್ನ ನೀಗಿಸಬೇಕು. ತೊಗರಿ ಬೆಳೆಗೆ ಒಂದು ತೇವಾಂಶದ ಕೊರತೆಯನ್ನ ನೀಗಿಸಬೇಕು, ಮತ್ತು ಈ ನೆಟೆ ರೋಗ ಅಥವಾ ಈ ಬೇರುಕೊಳೆ ರೋಗ, ಒಣ ಬೇರುಕೊಳೆ ರೋಗವನ್ನು ಕಡಿಮೆ ಮಾಡಬೇಕಂದ್ರೆ, ಭೂಮಿಯಲ್ಲಿ ತೇವಾಂಶವನ್ನು ಕಾಪಾಡಬೇಕಂದ್ರೆ ಅವರು ಅತಿ ಮುಖ್ಯವಾಗಿ ಮಾಡಬೇಕಾದದ್ದು ರೈತ ಬಾಂಧವರು ಪದೇ ಪದೇ ಅಂತರ್ ಬೇಸಾಯ ಮಾಡಿ ಮೇಲಿನ ಪದರನ್ನ ಮೆದುವಾಗಿ ಇಟ್ಟು ತೇವಾಂಶವನ್ನು ಕಾಪಾಡಿದಂಗೆ ಆಗ್ತದೆ. ಅದರ ಜೊತೆಗೆ ಈ ಬೇರನ್ನ ಕಟ್ಟಾಗುವುದನ್ನು ನಿಯಂತ್ರಿಸಿದಂತೆ ಅಷ್ಟರ ಮಟ್ಟಿಗೆ ನಾವು ಆ ಒಂದು ರೋಗ ಬರೋದನ್ನು ಕೂಡ ತಡೆದಂತಾಗ್ತದ. ಇದರ ಜೊತೆಗೆ ಉತ್ತಮವಾದ ಬೆಳೆಯ ಬೆಳವಣಿಗೆ ಸಿಗ್ತದೆ, ಉತ್ತಮವಾಗಿ ಹೂ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತವೆ, ಹೆಚ್ಚು ಹೆಚ್ಚು ಈ ಕಾಯಿಯಾಗಿ ಪರಿವರ್ತನೆ ಹೊಂದಿ ಇಳುವರಿಯನ್ನ ಪಡ್ಲಿಕ್ಕೆ ಸಾಧ್ಯದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಹತ್ತಿ ಬೆಳೆಗೆ ಬಂದ್ರೆ ರೈತರು ಕೆಲವೊಂದ್ ಕಡೆ ಹತ್ತಿ ಬೆಳೆದಿದ್ದಾರೆ, ಅಲ್ಲಿ ತ್ರಿಪ್ಸ್ ನುಸಿ ಮತ್ತು ಹಸಿರು ಜಿಗಿ ಹುಳು ಬಾಧೆ ಇವುಗಳು ಕಂಡು ಬಂದ್ರೆ ಅಷ್ಟಮಿಪ್ರಿಡ್ ಅಂತಕ್ಕಂಥ ಔಷಧಿಯನ್ನ ಪ್ರತಿ 10 ಲೀಟರ್ ನೀರಿಗೆ 2 ಗ್ರಾಂನಷ್ಟು ಅಥವಾ ಇಮ್ಡಾಕ್ಲೋಪ್ರಿಡ್ ಅನ್ನ ಪ್ರತಿ 10 ಲೀಟರ್ಗೆ 5 ಮಿಲಿಯಷ್ಟು, ಥಯಾಮಿಥಾಕ್ಸಮ್ ಅನ್ನ ಪ್ರತಿ 10 ಲೀಟರ್ ನೀರಿಗೆ 4 ಗ್ರಾಂನಷ್ಟು ಬೆರೆಸಿ ಸಿಂಪಡಿಸುವುದರಿಂದ ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಸಾಮಾನ್ಯವಾದಂತಹ ಒಂದು ಮಾರ್ಗಸೂಚಿ ರೈತರಿಗೆ ಏನಪ್ಪಾ ಅಂದ್ರೆ, ಕೀಟನಾಶಕವನ್ನು ಕೊಂಡುಕೊಳ್ಳುವಾಗ ನಿಗದಿತ ರಸೀದಿಯನ್ನು ಪಡ್ಕೋಬೇಕು, ಶಿಫಾರಸು ಮಾಡಿದ ಕೀಟನಾಶಕವನ್ನೇ ಅವರು ಖರೀದಿಸಬೇಕು, ಕೀಟನಾಶಕ ಸಿಂಪರಣೆ ಮಾಡುವಾಗ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸೋದ್ರಿಂದ ಅವರಿಗೂ ಮತ್ತು ಪರಿಸರಕ್ಕೂ ಒಂದು ಉಪಯೋಗ ಆಗ್ತದ. ಮತ್ತ ರೈತರು ಯಾವುದೇ ವಿವರಣೆ ಖಚಿತ ಮಾಹಿತಿ ಇಲ್ಲದ ಕೀಟನಾಶಕಗಳನ್ನ ಅಥವಾ ನೋಂದಾಯಿಸದೇ ಇರತಕ್ಕಂತ ಈ ಬಯೋ ಅಂತಕ್ಕಂತ ಕೀಟನಾಶಕಗಳು ಮಾರಾಟಕ್ಕೆ ಬಂದ್ರೆ ಸರಸಾಗಾಟವಾಗಿ ಅದನ್ನ ತಾವು ಖರೀದಿ ಮಾಡದೇನೆ, ಮತ್ತು ಇದರಿಂದ ಏನಾಗ್ತದ ಭಯ ಅಂತಕ್ಕಂಥದ್ರಲ್ಲಿ ಏನಿರ್ತಂತ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಒಂದು ಪರಿಸರ ಸಂರಕ್ಷಣೆ, ನಮ್ಮ ನಿಮ್ಮ ಸಂರಕ್ಷಣೆ, ನಮ್ಮ ಒಂದು ಇದು ಅತಿ ಮುಖ್ಯವಾಗಿರೋದ್ರಿಂದ ತಾವು ನಿಗದಿತ ಕೀಟನಾಶಕಗಳನ್ನೇ ಶಿಫಾರಸು ಮಾಡಿದ ಕೀಟನಾಶಕಗಳನ್ನೇ ಖರೀದಿ ಸಿಂಪಡಣೆ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತಂತ ಹೇಳಿ ಈ ಒಂದು ಚಿಕ್ಕ ಮಾಹಿತಿಯನ್ನ ಮುಗಿಸ್ತೇನೆ. ರೈತ ಬಾಂಧವರಿಗೆ ನಮಸ್ಕಾರ. ಆತ್ಮೀಯರಲ್ಲಿ ತನಕ ಡಾಕ್ಟರ್ ರಾಜಪ್ಪ ಹಾವೇರಿ ಅವರು ಏನು ತೊಗರಿ ಸಮೀಕ್ಷೆ ಮಾಡಿ ಬಂದ ನಂತರ ತಮ್ಮ ಅನುಭವಗಳದವ ಅವುಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅವರ ಮಾರ್ಗದರ್ಶನ ತಮಗ ಸಹಾಯಕ ಬರಬಹುದು ಅಂತ ಹೇಳಿ ಭಾವಿಸ್ತಾ, ತಾವು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಡಾಕ್ಟರ್ ಹಾವೇರಿ ಅವರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಅನ್ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 8 8 0 3 2 3 7 0 7 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಡಾಕ್ಟರ್ ರಾಜಪ್ಪ ಅವರನ್ನ ಮಾತಾಡಿಸಬಹುದು, ತೊಗರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಕೇಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ತೊಗರಿ ತಿರುಗಾಟ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐದುವರೆಗೆ ತೊಗರಿ ತಿರುಗಾಟ. ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ರಾಚಪ್ಪ ವಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೃಷಿ ಹಾಡುಗಳು.